ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರೈತರ ಮಕ್ಕಳಿಗೆ ಪಶು ವೈದ್ಯಕೀಯ ಕಾಲೇಜುಗಳ ಪ್ರವೇಶ ಮಾಹಿತಿ ಹಾಗೂ ಜಾನುವಾರುಗಳ ನಿರ್ವಹಣೆ ಕುರಿತು ಗದುಗಿನ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ರೈತ ಬಾಂಧವರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗಿನ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅವರಿದ್ದಾರೆ. ನಮ್ಗೆ ಭಾಳ ಒಂದು ಗರ್ವದ ವಿಷಯ, ನಮ್ಮ ಭಾಗದೊಳಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬಂದದ. ಬೀದರ್ ಹೋಗಬೇಕಾಗಿತ್ತು, ಈಗ ನಮ್ಮಲ್ಲಿನ 2017 ಇದೆ. ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ಮುಖ್ಯವಾಗಿ ಪಶು ವೈದ್ಯಕೀಯ ಅನ್ನೋದು ಭಾಳ ಒಂದು ಮಾನವೀಯವಾದಂಥ ಒಂದು ಕೆಲಸ. ಯಾಕಂದರೆ ಬಾಯಿಲ್ಲರದ ಪಶುಗಳು ಅವು ಹೇಗೆ ನಮಗೆ ಜನರ ನಾಡಿಯಾಗಿವೆ? ಯಾಕಂದರೆ ಇವತ್ತು ಉತ್ತರ ಕರ್ನಾಟಕದ ಜೀವನಾಡಿ ಅಂತಲೇ ಹೇಳ್ಬೋದು. ಗೃಹಿಣಿಯ ಒಂದು ಬೊಕ್ಕಸವನ್ನು ತುಂಬಲಿಕ್ಕೆ ಸಹಕಾರ ಮಾಡುವಂಥವೇ ಪಶುಗಳು. ಇವತ್ತು ಪಶು ಸಖಿಯರು ಬಂದಿದ್ದಾರೆ. ಯಾಕಂದರೆ ಆ ಪಶುಗಳನ್ನು ನೋಡ್ಕೊಳ್ಳೋದು ಹೇಗೆ, ಆರೋಗ್ಯದಾಯಕವಾಗಿ ಇರಬೇಕು ಹೇಗೆ, ಇವೆಲ್ಲ ನಾವು ವಿಚಾರ ಮಾಡಲಿಕ್ಕೆ ಅವರ ಒಂದು ಸಹಕಾರ ನಂಬಬೇಕಾಗಿದೆ. ಮತ್ತು ಒಂದು ಹಸು ಇದ್ದರೆ ಸಾಕು, ಒಂದು ಎಕರೆ ಹೊಲ ನಿಮ್ಮದು ಸಾವಯವ ಔಷಧಿಯಿಂದ ಕೂಡಿರ್ತದೆ. ಇವತ್ತು ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ, ಆಫ್ಟರ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಆದಮೇಲೆ ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ವಿ. ಆ ನಿಟ್ಟಿನೊಳಗೆ ನೋಡಿದಂದ್ರೆ ಇವತ್ತು ಆ ಹಸಿರು ಕ್ರಾಂತಿ ಆದಮೇಲೆ ಭೂಮಿಯ ಒಂದು ಗುಣಮಟ್ಟ, ರಾಸಾಯನಿಕಗಳ ಉಪಯೋಗ ಜಾಸ್ತಿ ಆಗಿ ಇವತ್ತು ಗಂಗಾವತಿ ಅಂತ ಸಣ್ಣ ಸಣ್ಣ ಊರಾಗ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಯಾವ. ಕಾರಣ ಅಂದರೆ ಭೂಮಿಯ ಗುಣಮಟ್ಟವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಭೂಮಿಯ ಒಂದು ಪೌಷ್ಟಿಕಾಂಶವನ್ನು ಕಾಪಾಡಲಿಕ್ಕೆ ಬೇಕು ಪಶುಗಳು, ಎತ್ತುಗಳು, ಆಕಳು, ಎಮ್ಮೆ ಇವೆಲ್ಲ ಇದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಮಣ್ಣಿನಲ್ಲಿ ಒಂದು ಸೂಕ್ಷ್ಮ ಜೀವಿಗಳು ಜೀವಂತವಾಗಿ ಅವು ನಲಿತಾ ಒಂದು ಉತ್ತಮವಾದ ಬೆಳೆ ಬೆಳೆಯಲಿಕ್ಕೂ ಕೂಡ ನಮಗೆ ರೈತನಿಗೆ ಸಹಾಯ ಆಗ್ತವೆ. ಈ ಒಂದು ಪೀಠಿಕೆಯೊಂದಿಗೆ ಇವತ್ತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗಿನೊಳಗೆ ಏನೇನು ಅವಕಾಶಗಳಿದೆ ಅವುಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣಂತ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ಮೆಡಿಕಲ್ ಹೋಗ್ತಾರೆ, ಆದರೆ ಈ ವೆಟರ್ನರಿಗಳಿಗೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಅಲ್ಲಿ ಒಂದು ಏನು ಮಹಾಪೂರ್ವವಾದ ಅವಕಾಶಗಳು ಉನ್ನತ ಶಿಕ್ಷಣ ಮಾಡಿಕೊಂಡರೆ ಸಿಗ್ತದೆ. ಯಾಕಂದರೆ ಅಲ್ಲಿ ಶಿಕ್ಷಣವನ್ನು ಕೂಡ ಭಾಳ ದುಬಾರಿ ಏನಿಲ್ಲ. ನೀವು MBBS ಮಾಡಬೇಕಿದ್ರೆ ಲಕ್ಷಗಟ್ಟಲೆ ಕಳಿಬೇಕು, ಕೆಲವೊಬ್ರು ಕೋಟಿಗಟ್ಟಲೆನೂ ದುಡ್ಡು ಖರ್ಚು ಮಾಡ್ತಾರೆ. ಆದರೆ ಈ ವೆಟರ್ನರಿ ಓದಲಿಕ್ಕೆ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದು ಭಾಳ ನೀವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಎಲ್ಲ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಹಿರೇಮಠ ಅವರು, ಸಹ ಪ್ರಾಧ್ಯಾಪಕರು ಏನಿದಾರಲ್ಲ ವೆಟರ್ನರಿ ಒಳಗೆ PhD ಮಾಡಿದಂಥವ್ರು, ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಸಿದ್ದಲಿಂಗಯ್ಯ ಅವರೇ. ನಮಸ್ತೆ. ಪ್ರಥಮ ಬಾರಿಗೆ ಆಕಾಶವಾಣಿಗೆ ಬಂದಿರಿ. 90 ವರ್ಷದ ಒಂದು ಅನುಭವ ನಮ್ಮದು, 90ನೇ ವರ್ಷದ ಸಂಭ್ರಮಾಚರಣೆಗಳು ನಾವಿದ್ದೀವಿ. ಆಕಾಶವಾಣಿ ಭಾರತದೊಳಗೆ ಶುರು ಆಗಿ 99 ದಶಕಗಳೇ ಆಯಿತು. ಹೇಗೆ ನಮ್ಮ ಆಕಾಶವಾಣಿ ಜನರಿಗೆ ಒಂದು ಜನರ ನಾಡಿ ಮಿಡಿತವಾಗಿ ಕೆಲಸ ಮಾಡ್ತಾ ಇದೆ, ಒಂದೆರಡು ಮಾತು ಹೇಳ್ಬೋದಾ? ನಮಸ್ಕಾರ ಸರ್. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಗದಗ್ನಲ್ಲೇನಿದೆ, ಇದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರ್ ನಡಿಯ ಒಂದು ಅಂಗಸಂಸ್ಥೆ ಆಗಿದ್ದು, ಕರ್ನಾಟಕದಲ್ಲಿ ಒಟ್ಟು 6 ಪಶುವೈದ್ಯಕೀಯ ಮಹಾವಿದ್ಯಾಲಯ ಇದೆ. ಬೀದರ್ ಬಿಟ್ಟರೆ ನಮ್ಮ ಗದಗಲ್ಲಿದೆ, ಹಾಗೆ ಶಿವಮೊಗ್ಗ, ಹಾಸನ್ ಮತ್ತು ಬೆಂಗಳೂರಲ್ಲಿದೆ. ಕಳೆದ ವರ್ಷ ಅಥಣಿಯಲ್ಲಿ ಕೂಡ ಆರಂಭವಾಗಿದೆ. ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮುಖ್ಯವಾಗಿ 5.5 ವರ್ಷದ ಒಂದು ಪಶುವೈದ್ಯಕೀಯ ಒಂದು ಪ್ರೊಫೆಷನಲ್ ಡಿಗ್ರಿಯನ್ನು ನಾವು ಆಫರ್ ಮಾಡ್ತಾ ಇದ್ದೀವಿ, ವೃತ್ತಿಪರ ಕೋರ್ಸ್. ಇದು 5.5 ವರ್ಷದ ಕೋರ್ಸ್. ನಮ್ಮ ಮಹಾವಿದ್ಯಾಲಯದಲ್ಲಿ ಒಟ್ಟು 80 ಸೀಟ್ಗಳಿದೆ, ಹಾಗೆ ಬೇರೆ ಬೇರೆ ಎಲ್ಲ ಕಾಲೇಜುಗಳಲ್ಲೂ ಕೂಡ 80 ಸೀಟ್ ಇದ್ದು, ಅಥಣಿಯಲ್ಲಿ ಮಾತ್ರ ಇತ್ತೀಚೆಗೆ ಶುರುವಾದ್ರಿಂದ ಅದು 50 ಸೀಟ್ ಇದೆ. ಕ್ರಮೇಣ ಅದು ಅಲ್ಲಿ ಕೂಡ 80 ಅಥವಾ 100ಕ್ಕೆ ತಲುಪುತ್ತೆ. ಇದಕ್ಕೆ ಪಶುವೈದ್ಯಕೀಯ ಕೇಂದ್ರ ಸರ್ಕಾರದ ಒಂದು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆಯ ರೆಕಗ್ನಿಷನ್ ಕೂಡ ಇದೆ. ಮತ್ತೆ ನಮ್ದು ಆಲ್ ಓವರ್ ಇಂಡಿಯಾ, ಭಾರತದಾದ್ಯಂತ ಇರುವಂತಹ ಎಲ್ಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಸಿಲೆಬಸ್ ಅಂತ ಇರುತ್ತೆ, ಅದು ಎಲ್ಲಾ ಕಡೆ ಒಂದೇ ಇದೆ. ನಾವು ಅದಕ್ಕೆ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಈ ದೇಶದಲ್ಲದೆ ಬೇರೆ ದೇಶದಲ್ಲೂ ಹೋದರೂ ಕೂಡ ಮಾನ್ಯತೆಯನ್ನು ಪಡೆದು ಹೆಚ್ಚಿನ ಉದ್ಯೋಗ ಕೂಡ ಮಾಡಬಹುದು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೂಡ ಅವಕಾಶಗಳಿದೆ. ನಮ್ಮ ಮಹಾವಿದ್ಯಾಲಯದಲ್ಲಿ ತಾವೇನಾದರೂ ಅವಕಾಶ ಪ್ರವೇಶ ತಗೊಳ್ಬೇಕು ಅಂತಂದ್ರೆ ಮುಖ್ಯವಾಗಿ PUCಯಲ್ಲಿ ವಿಜ್ಞಾನವನ್ನು ಪಡೆದಿರಬೇಕು, CET ಬರೆದಿರಬೇಕು. CET ಅವಕಾಶಗಳಿದೆ, ಅಂದರೆ ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಹೇಗೆ ಅವಕಾಶಗಳಿದೆಯೋ ಹಾಗೆ ನಮ್ಮದು ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಕೋರ್ಸ್ಗೆ ಕೂಡ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇರುತ್ತೆ. ಇದರ ಜೊತೆ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳಬೇಕಾದ್ದು ಏನಂದರೆ, ನಮ್ಮ ಮಹಾವಿದ್ಯಾಲಯದಲ್ಲಿ ಎಷ್ಟು ಸೀಟ್ಗಳಿದೆಯೋ ಅಷ್ಟು ಸೀಟ್ಗಳಲ್ಲಿ 50% ರೈತರ ಮಕ್ಕಳಿಗಾಗಿ ಅಂತಲೇ ಕೋಟಾ ಇದೆ. ಆ ರೈತರ ಮಕ್ಕಳಿಗಾಗಿರುವಂತಹ ಕೋಟಾದಲ್ಲಿ ಈ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳುವಂತ ಎಲ್ಲಾ ರೈತ ಬಾಂಧವರು ತಮ್ಮ ಮಕ್ಕಳನ್ನ ಪಶುವೈದ್ಯರಾಗಿ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ತಾವು CET ಬರೆದ ಮೇಲೆ ಈ ರೈತರ ಮಕ್ಕಳಿಗಾಗಿರುವಂತ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ನೀವು ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಳ್ಳೆ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಇದೆ, ಮತ್ತೆ ಒಳ್ಳೆ ಉದ್ಯೋಗ ಪಡೀಲಿಕ್ಕೆ ಅವಕಾಶ ಇದೆ, ಮತ್ತೆ ಗ್ರಾಮೀಣ ಮಟ್ಟದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನೀವು ಪ್ರವೇಶ ಪಡೀಲಿಕ್ಕೆ ಇದು ಒಂದು ದಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲ, ರೈತರ ಮಕ್ಕಳಿಗೆ. ಯಾಕಂದ್ರೆ ಓದಬೇಕಂತ ಆಸೆ ಇರುತ್ತೆ, ಆದ್ರೆ ರೈತರ ಮಕ್ಕಳಿಗೆ ಇರುವಂತಹ ಈ ಸೌಲಭ್ಯ ಸರ್ಕಾರ ವಿಶೇಷವಾದ ಸೌಲಭ್ಯವನ್ನು ಮಾಡಿದೆ. ಮುಂಚೆ 10% ಇತ್ತು, 20% ಮೂವತ್ತಾಯ್ತು, ಈಗ 50% ಸೀಟ್ಗಳನ್ನ ರೈತರ ಮಕ್ಕಳಿಗಾಗಿಯೇ ಇಟ್ಟಿರೋದ್ರಿಂದ ದಯವಿಟ್ಟು ಇದನ್ನ ಎಲ್ಲಾ ರೈತ ಬಾಂಧವರು ಅದರ ಉಪಯೋಗ ಪಡಿಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನೋಡಿ, ಮಾಹಿತಿ ಮತ್ತು ಸಂಪರ್ಕ ಜಾಲ ಬಹಳ ವಿಸ್ತಾರವಾಗಿದೆ. ಸಾಮಾಜಿಕ ಜಾಲತಾಣಗಳೊಳಗೆ ಇವತ್ತು ಎಷ್ಟೋ ಮಾಹಿತಿಗಳು ಹರಿದಾಡ್ತವೆ, ಆದರೆ ಇವು ಬಹಳ ಮುಖ್ಯ ವಿಷಯ. ಇದು ನಮ್ಮ ಎಷ್ಟೋ ಜನರಿಗೆ ಈ ಒಂದು ತಾವು ಹೇಳಿದ್ರೆ 50% ಒಂದು ಸೀಟ್ಗಳು ರೈತನ ಮಕ್ಕಳಿಗೆ ಇದು ಅನ್ನೋದು ಬಹಳ ಸಂತೋಷದಾಯಕ ವಿಚಾರ. ಅಂದ್ರೆ ರೈತನ ಮಕ್ಕಳು ಕೂಡ ಭಾರತದ ಒಂದು ಸೇವೆಯೊಳಗೆ ಮೇನ್ ಸ್ಟ್ರೀಮ್ನಲ್ಲಿ ಬರಲಿಕ್ಕೆ ಒಂದು ಅವಕಾಶ ಆಗ್ತದೆ. ನೋಡಿ ಡಾಕ್ಟರ್ ಸಿದ್ದಲಿಂಗಯ್ಯ ಹಿರಮಠ ಅವರೇ, ತಾವು ಯಶಸ್ವಿಯಾಗಿ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ, ನೀವೇ ಒಂದು ಮಾದರಿ. ನೀವು ಹೇಗೆ ಈ ಒಂದು ವೆಟರ್ನರಿ ಒಳಗೆ ಉನ್ನತ ಮಟ್ಟಕ್ಕೆ ಏರಿದ್ರಿ, ನಿಮ್ಮ ಒಂದು ಆರಂಭ ಹೇಗಿತ್ತು, ಅದನ್ನೇ ಒಂದ್ ಎರಡು ಮಾತು ಹೇಳ್ರಲ್ಲ. ಅಂದ್ರೆ ನಮ್ಮ ರೈತನ ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳು, ಯಾಕಂದ್ರೆ ನಾವು ಒಬ್ಬ ಯಶಸ್ವಿ ಪ್ರಾಧ್ಯಾಪಕರಾಗಿ ನಮ್ಮ ಎದುರಿಗೆ ಇದ್ದೀರಾ, ಏನೇನು ಅವಕಾಶಗಳು ವೆಟರ್ನರಿ ಮಾಡಿದವರಿಗೆ ಸಿಗ್ತದೆ? ಒಂದು ವಿಷಯ ಹೇಳಬೇಕಂತಂದ್ರೆ, ನಾನು ಕೂಡ ಹೀಗೆ ಗ್ರಾಮೀಣ ಮಟ್ಟದಿಂದಲೇ ಬಂದವನು, ಹಾಗೆ ನನಗೆ ಇದ್ರ ಬಗ್ಗೆ ಅರಿವಿಲ್ಲದೆ ಇದ್ರು ಕೂಡ ನಮ್ಮ ಮನೆಯಲ್ಲಿ ಅಥವಾ ನನ್ನ ಅಕ್ಕಪಕ್ಕದವರೆಲ್ಲ ಇದ್ರ ಮಾಹಿತಿಯನ್ನು ಕೊಟ್ಟ ಮೇಲೆ ನಾನು ಆಗ ಬೀದರಲ್ಲಿ ಮತ್ತು ಬೆಂಗಳೂರಲ್ಲಿ ಎರಡೇ ಮಹಾವಿದ್ಯಾಲಯಗಳಿತ್ತು ಆಗಿನ ಸಮಯದಲ್ಲಿ. ಹಾಗೆ ನನಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಲ್ಲಿ ಪರೀಕ್ಷೆಯಲ್ಲಿ ನಾನು ಪಾಸ್ ಮಾಡಿ ನಂತರ ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು BVSc & AH ಅಂತ ಹೇಳ್ತಾರೆ, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತ ಈ ಕೋರ್ಸಿನ ಹೆಸರು. 5.5 ವರ್ಷದ ಕೋರ್ಸ್ ಇದು. ಅದಕ್ಕೆ ನಾನು ಪ್ರವೇಶ ಪಡ್ಕೊಂಡೆ. ನಂತರ ನನಗೆ ಮುಂದೆ ಈ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಂತ ಆಸಕ್ತಿ ಇತ್ತು. ನಾನು ಸ್ನಾತಕೋತ್ತರ ಪದವಿಯನ್ನು ನಾನು ಕೇರಳ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಾಸ್ ಮಾಡಿ ನಂತರ ನಾನು ಗ್ರಾಮೀಣ ಮಟ್ಟದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸಿ ನಂತರ ನನಗೆ PhDಯಲ್ಲಿ ಆಸಕ್ತಿ ಇರೋದ್ರಿಂದ ನಾನು ಮುಂದೆ PhDಯನ್ನು ಕೂಡ ಮಾಡಿದೆ. ಮುಂದೆ ನಾನು ಹಾಗೆ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಷ್ಟು ವರ್ಷ ನಾನು ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿ ಈಗ ನಾನು ಗದಗ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು ಸತತ 5-6 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಅಥವಾ ಪಶುವೈದ್ಯಕೀಯ ಕೋರ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಹಲವಾರು ಉದ್ಯೋಗ ಅವಕಾಶಗಳಿದೆ. ತಾವೇ ಸ್ವಂತಾಗಿ ಕೂಡ ಮಾಡಬಹುದು, ಇಲ್ಲ ಸರ್ಕಾರಿ ನೌಕರಿಯಲ್ಲಿ ಕೂಡ ತಮಗೆ ಅವಕಾಶಗಳಿದೆ. ಕರ್ನಾಟಕ ಸರ್ಕಾರದಲ್ಲಿ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಅಂತ ಕೂಡ ಇದೆ, ಅಲ್ಲಿ ತಾವು ಪಶುವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಊರಲ್ಲಿ ಕೂಡ ಪಶು ಚಿಕಿತ್ಸಾಲಯಗಳಂತಿರುತ್ತೆ, ಅಲ್ಲಿ ತಮಗೆ ಪಶುವೈದ್ಯಾಧಿಕಾರಿ ಹುದ್ದೆಯನ್ನು ಅಂತ ಸಿಗುತ್ತೆ. ಹಾಗೆ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ, ಇನ್ಸೂರೆನ್ಸ್ ಕಂಪನಿಯಲ್ಲಿ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ, ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ, ಜೊತೆ ಜೊತೆಗೆ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಉದ್ಯೋಗ ಅವಕಾಶಗಳು ಕೂಡ ಇದೆ. ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಇದೆ, ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕೂಡ ಅವಕಾಶಗಳಿದೆ. ಜೊತೆಗೆ ತಾವು ಏನಾದರೂ ಮಿಲಿಟ್ರಿಯಲ್ಲಿ ಸೇವೆ ಮಾಡಬೇಕಂದ್ರೂ ಕೂಡ ರಿಮೋಟ್ ವೆಟರ್ನರಿ ಕಾರ್ಪ್ಸ್ ಅಂತ ಇದೆ, ತಾವು ಮಿಲಿಟ್ರಿಯಲ್ಲಿ ದೇಶ ಸೇವೆ ಮಾಡಲಿಕ್ಕೆ, ಯಾಕಂದ್ರೆ ತಾವೆಲ್ಲ ನೋಡಿರ್ಬೋದು ಮಿಲಿಟ್ರಿಯಲ್ಲಿ ಕೂಡ ಈ ನಾಯಿಗಳ ಅವಶ್ಯಕತೆ ಇದೆ, ಆಮೇಲೆ ಕುದುರೆಗಳ ಅವಶ್ಯಕತೆ ಇದೆ, ಮತ್ತೆ ಎಲ್ಲಾ ಸೈನಿಕ ಮಿತ್ರರಿಗೆ ಎಲ್ಲರಿಗೆ ಅವರಿಗೆ ಆಹಾರವನ್ನ ಟೆಸ್ಟ್ ಮಾಡಿ ಕೊಡಬೇಕಾಗತ್ತೆ, ಅವರಿಗೆ ಅವ್ರಿಗೇ ಆದಂತ ಒಂದು ಆಹಾರ ಕ್ರಮ ಇರುತ್ತೆ, ಆ ಆಹಾರ ಕ್ರಮ ಏನಿದೆ ಆ ಪ್ರತಿಯೊಂದು ಆಹಾರವನ್ನು ಟೆಸ್ಟ್ ಮಾಡಬೇಕಂದ್ರೆ ಅಲ್ಲಿ ಪಶುವೈದ್ಯರು ಬೇಕು. ಹಾಗಾಗಿ ಮಿಲಿಟ್ರಿಯಲ್ಲಿ ಕೂಡ ಪಶುವೈದ್ಯರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳಿದೆ, ಖಾಸಗಿಯಲ್ಲಿ ಒಳ್ಳೆ ಉದ್ಯೋಗ ಅವಕಾಶಗಳಿದೆ, ಇನ್ಶೂರೆನ್ಸ್ ಕಂಪನಿಯಲ್ಲಿದೆ, ಬ್ಯಾಂಕ್ ಅಲ್ಲಿದೆ, ಬಹಳ ಅವಕಾಶಗಳಿದೆ. ನೋಡ್ರಿ, ತಾವೇ ಈಗ ಸಹ ಪ್ರಾಧ್ಯಾಪಕರಿದ್ದೀರಿ, ಮುಖ್ಯವಾಗಿ ಇನ್ನೊಂದು ಡಾಕ್ಟರ್ ಸಿದ್ದಲಿಂಗಯ್ಯ ಹಿರಮಠ ಅವರೇ, ಈಗ ನೋಡ್ರಿ ವೆಟರ್ನರಿ ಕಲಿಬೇಕು ಅಂದ್ರೆ MBBS ನಷ್ಟು ಖರ್ಚು ಮಾಡಬೇಕಾಗಿಲ್ಲ. ಹೌದು ಹೌದು. ಇದು ಎಷ್ಟು ಖರ್ಚಾಗಬಹುದ್ರಿ ನಮ್ಮ ವಿದ್ಯಾರ್ಥಿ ಗವರ್ಮೆಂಟ್ ಸೀಟ್ ತೆಗೆದುಕೊಂಡ್ರೆ? ನಮ್ಮ ಮಹಾವಿದ್ಯಾಲಯದಲ್ಲಿ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಏನೋ ಕಾರಣಾಂತರಗಳಿಂದ ಕೆಲವೇ ಒಂದು ರ್ಯಾಂಕ್ಗಳಲ್ಲಿ ಅವರಿಗೆ ಮೆಡಿಕಲ್ ಸಿಗದೇ ಇರೋರೇ ಬಂದಿರ್ತಾರೆ. ಅತಿ ಟಾಪ್ ರ್ಯಾಂಕ್ ಅಲ್ಲಿ ಇರೋರೇ ನಮ್ಮ ವೆಟರ್ನರಿ ಮಾಡೋದು. ಮೆಡಿಕಲ್ ಏನೋ ಒಂದೆರಡು ರ್ಯಾಂಕ್ ಇಂದ ಮಿಸ್ ಆಗಿ ಅಥವಾ ಯಾರಿಗೆ ಅಲ್ಲಿ ಹೆಚ್ಚು ದುಡ್ಡು ಕೊಟ್ಟು ಓದ್ಲಿಕ್ಕೆ ಆಗದೇ ಇರೋರು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲದವರು ಅಥವಾ ತಮಗೆ ಪಶುವೈದ್ಯರೇ ಆಗಬೇಕು, ಪಶುಗಳ ಸೇವೆ ಮಾಡಬೇಕನ್ನೋರೇ ಅಲ್ಲಿ ಬಂದಿರ್ತಾರೆ ನಮ್ಮ ವಿದ್ಯಾಲಯದಲ್ಲಿ. ನಮ್ಮ ಮಹಾವಿದ್ಯಾಲಯದಲ್ಲಿ ಹೇಗೆ ಅಂತಂದ್ರೆ, ಈ ಫೀಸ್ ಅನ್ನೋದು ಮೆಡಿಕಲ್ಗಿಂತ ಬಹಳ ಕಡಿಮೆ ಇದೆ ಒಂದು, ಜೊತೆಗೆ ಸ್ಕಾಲರ್ಶಿಪ್ಸ್ ತುಂಬಾ ಇದೆ ನಮ್ಮಲ್ಲಿ. ಬೇರೆ ಬೇರೆ ಸರ್ಕಾರದಿಂದ ದೊರೆಯುವಂಥ ಸ್ಕಾಲರ್ಶಿಪ್ಗಳು ತುಂಬಿದೆ. ಅದು ಈಗ ಒಂದು 70,000 ಫೀಸ್ ಇದೆ ಅಂತಂದರೆ ಸ್ಕಾಲರ್ಶಿಪ್ಪಲ್ಲೇ ಅವ್ರಿಗೆ ಅರ್ಧ ಸ್ಕಾಲರ್ಶಿಪ್ ಅದರಿಂದನೇ ಬಂದ್ಬಿಡುತ್ತೆ. ಸೊ 70,000 ಬರೀ 35,000 ಫೀಸ್ ಕಟ್ಟಿದ್ರು ಸಾಕು. ಹಾಗೆ ಆಮೇಲೆ ಇನ್ನೂ SC ST ವಿದ್ಯಾರ್ಥಿಗಳಿಗೆ ಇನ್ನೂ ಸರ್ಕಾರ ಸೌಲಭ್ಯ ಕೊಡ್ತಾ ಇರೋದ್ರಿಂದ ಅವರಿಗೆ ಫೀಸಲ್ಲಿ ಸ್ವಲ್ಪ ಕನ್ಸಿಷನ್ ಇರುತ್ತೆ, ಮತ್ತು ಅವರು ಮಂತ್ಲಿ ಎಕ್ಸ್ಪೆಂಡಿಚರ್ ಅಂದರೆ ಹಾಸ್ಟೆಲ್ಲು ಅಂಥದ್ದೆಲ್ಲ ಆ ಎಕ್ಸ್ಪೆಂಡಿಚರಲ್ಲೂ ಕೂಡ ಕಡಿಮೆ ಆಗುತ್ತೆ. ಹಿಂಗಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಕಂಪೇರ್ ಮಾಡಿದರೆ ಅಥವಾ ಅದನ್ನು ನಾವು ಹೋಲಿಕೆ ಮಾಡಿದಾಗ ನಮ್ಮ ಪಶುವೈದ್ಯಕೀಯ ಕೋರ್ಸಿನ ಫೀಸ್ ಬಹಳ ಕಡಿಮೆ ಇದೆ. ಜೊತೆಗೆ ನಮ್ಮ ಎಲ್ಲ 6 ಮಹಾವಿದ್ಯಾಲಯದಲ್ಲಿ ವಿತ್ ಹಾಸ್ಟೆಲ್ ಫೆಸಿಲಿಟಿ ಇದೆ, ಎಲ್ಲರಿಗೂ ಹಾಸ್ಟೆಲ್ ವ್ಯವಸ್ಥೆ ಅಲ್ಲೇ ಕ್ಯಾಂಪಸ್ಸಲ್ಲೇ ಇದೆ. ಉದಾಹರಣೆಗೆ ನಮ್ಮ ಗದಗ ಮಹಾವಿದ್ಯಾಲಯದಲ್ಲಿ 160 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಇರುವಂತಹ ನಮ್ಮ ಮಹಾವಿದ್ಯಾಲಯ, ಅಲ್ಲಿ ಅವರಿಗೆ ಹಾಸ್ಟೆಲ್ಲೂ ಇದೆ, ಪ್ಲೇ ಗ್ರೌಂಡ್ ಇದೆ, ಯಾವ ವಿದ್ಯಾರ್ಥಿಗಳಿಗೆ ಏನು ಬೇಕು ಎಲ್ಲ ಇದೆ. ಡಾಕ್ಟರ್ ಸಿದ್ದಲಿಂಗಯ್ಯ ಹಿರಿಮಠ ಅವರೇ, ಬಹಳ ವಿಸ್ತೃತವಾಗಿ ನಮ್ಮ ರೈತನ ಮಕ್ಕಳಿಗೆ 50% ಇರುವಂತಹ ಈ ವೆಟರ್ನರಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ಪದವಿ ಕೋರ್ಸ್ ಅನ್ನು ಖಂಡಿತವಾಗಿ ಕೂಡ ರೈತ ಬಾಂಧವರು, ಯಾಕಂದ್ರೆ ಅದು ಬದುಕು ನಂದನವನಾಗ್ತದೆ. ರೈತನ ಮಕ್ಕಳು ಈ ಒಂದು ಕೋರ್ಸ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಪಶುಗಳ ಆರೋಗ್ಯ ಇನ್ನೂ ನಳನಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರು ಸ್ವಯಂ ವೃತ್ತಿಯನ್ನು ಮಾಡ್ತಾ ಇರುವಂತವರು, ಪಶುಗಳ ಒಂದು ಬೇಕು ಬೇಡಗಳನ್ನ ಲಕ್ಷ್ಯದಲ್ಲಿಟ್ಟುಕೊಳ್ಳುವಂಥವ್ರು ಪೂರೈಸುವಂಥವ್ರು. ಈಗ ನಮ್ಮ ವಿಷಯಕ್ಕೆ ಬರೋಣ ಡಾಕ್ಟರ್ ಸಿದ್ದಲಿಂಗಯ್ಯ ಹಿರಿಮಠ ಅವರೇ. ಈಗ ನೋಡ್ರಿ, ಪಶುಗಳಂದ್ರೆ ಮೂಕ ಪ್ರಾಣಿಗಳು, ಅವು ತಮ್ಮ ಒಂದು ನೋವುಗಳನ್ನು ಹೇಳ್ಕೊಳ್ಳೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಮ್ಮಲ್ಲಿ ಸಾಕಷ್ಟು ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ ಗಣನೀಯವಾಗಿ, ಆದರೆ ಆಕಳುಗಳಿದೆ, ಎಮ್ಮೆಗಳು ಸಾಕ್ತಾ ಇದ್ದಾರೆ, ಕುರಿ ಮತ್ತು ಕೋಳಿ ಸಾಕಣೆ ಅಂತೂ ಇದ್ದೇ ಇದೆ. ಈ ಒಂದು ಕಮರ್ಷಿಯಲ್ ಆಗಿ ಒಂದು ವಾಣಿಜ್ಯೋದ್ಯಮವಾಗಿ ಇವತ್ತು ಹೈನು ಉದ್ಯಮ ಆಗ್ತಾ ಇದೆ, ಮತ್ತು ಕುರಿಗಳ ಒಂದು ಬೆಳವಣಿಗೆಯನ್ನು ಕೂಡ ಸಾಕಷ್ಟು ರೈತರು, ನಮ್ಮಲ್ಲಿ ಸಾಕಷ್ಟು ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ ಗಣನೀಯವಾಗಿ, ಆದರೆ ಆಕಳುಗಳಿದೆ, ಎಮ್ಮೆಗಳು ಸಾಕ್ತಾ ಇದ್ದಾರೆ, ಕುರಿ ಮತ್ತು ಕೋಳಿ ಸಾಕಣೆ ಅಂತೂ ಇದ್ದೇ ಇದೆ. ಈ ಒಂದು ಕಮರ್ಷಿಯಲ್ ಆಗಿ ಒಂದು ವಾಣಿಜ್ಯೋದ್ಯಮವಾಗಿ ಇವತ್ತು ಹೈನು ಉದ್ಯಮ ಆಗ್ತಾ ಇದೆ, ಮತ್ತು ಕುರಿಗಳ ಒಂದು ಬೆಳವಣಿಗೆಯನ್ನು ಕೂಡ ಸಾಕಷ್ಟು ರೈತರು ಒಳ್ಳೆ ಆದಾಯ ಬರುತ್ತೆ, ಮತ್ತೆ ಜೊತೆ ಜೊತೆಗೆ ಅವರಿಗೆ ಒಳ್ಳೆಯ ಆರೋಗ್ಯಯುತವಾದಂತ ಹಾಲು ಸಿಗುತ್ತೆ, ಮತ್ತೆ ಮೊಟ್ಟೆ ಮಾಂಸ ಇದೆಲ್ಲ ಅವರಿಗೆ ಮನೆ ಆಹಾರಕ್ಕೂ ಕೂಡ ಆಗುತ್ತೆ. ಹಾಗೆ ಇವನ್ನೆಲ್ಲ ನಾವು ಮಾಡಬೇಕು ಅಂತಂದ್ರೆ ಅವುಗಳ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಅವು ಒಳ್ಳೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ಉತ್ಪಾದನೆ ಆದಾಗ ಮಾತ್ರ ನಮ್ಮ ಆದಾಯ ಕೂಡ ಜಾಸ್ತಿ ಇರುತ್ತೆ. ನಮ್ಮ ಆದಾಯ ಜಾಸ್ತಿ ಆಗಬೇಕಂದ್ರೆ ಅದ್ರ ಉತ್ಪಾದನೆ ಜಾಸ್ತಿ, ಉತ್ಪಾದನೆ ಜಾಸ್ತಿ ಆಗಬೇಕಂದ್ರೆ ಅವುಗಳ ಆರೋಗ್ಯದ ಬಗ್ಗೆ ನಾವು ವಿಶೇಷವಾದ ಗಮನವನ್ನು ಹರಿಸಬೇಕಾಗತ್ತೆ. ಹೆಚ್ಚಿನ ಏನು ಒಂದು ನಾವು ಗಮನಿಸಬೇಕಂತಂದ್ರೆ ಒಂದು ರೋಗಗಳ ಬಗ್ಗೆ ಮತ್ತು ಜಂತುಗಳ ಬಗ್ಗೆ ಒಂದು ಎರಡು ವಿಷಯನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಈಗೆಲ್ಲ ಮಳೆಗಾಲ ಬಂದಿದೆ, ಸೊ ಮಳೆಗಾಲ ಶುರು ಆಗೋ ಮುಂಚೆನೆ ಕೆಲವು ರೋಗಗಳ ವಿರುದ್ಧ ಅಂದ್ರೆ ಮಳೆಗಾಲದಲ್ಲಿ ಇವುಗಳ ರೋಗ ಬರುವ ಸಂಭವ ಹೆಚ್ಚಿರೋದ್ರಿಂದ ಹಾಗಾಗಿ ನಾವು ರೋಗ ಬರುವ ಮುಂಚೆನೆ ಮುಂಜಾಗ್ರತೆಯಾಗಿ ಕೆಲವು ಲಸಿಕೆಗಳನ್ನು ಹಾಕಿದಾಗ ನಮ್ಮ ಪಶುಗಳನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಚಪ್ಪೆ ರೋಗ ಅಂತ ಒಂದಿದೆ, ಚಪ್ಪೆ ಬೇನೆ ಅಂತ ಹೇಳ್ತಾರೆ, ಗಂಟಲು ಬೇನೆ ಅಂತ ಒಂದು ರೋಗ ಇದೆ, ಕಾಲುಬಾಯಿ ಬೇನೆ ಅಂತಿದೆ. ಇವಕ್ಕೆಲ್ಲವಕ್ಕೂ ಕೂಡ ಸರ್ಕಾರದ ಪಶು ಚಿಕಿತ್ಸಾಲಯದಲ್ಲಿ ಉಚಿತವಾಗಿ ಲಸಿಕೆಗಳು ಲಭ್ಯ ಇದೆ. ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಬಹಳ ದೊಡ್ಡ ಅಭಿಯಾನವನ್ನು ಮಾಡ್ತಾರೆ. ಕಾಲುಬಾಯಿ ರೋಗದ ಬಗ್ಗೆ ವರ್ಷದಲ್ಲಿ 2 ಬಾರಿ ಒಂದು ದೊಡ್ಡ ಅಭಿಯಾನದ ಮೂಲಕ ತಮ್ಮ ಮನೆಯಲ್ಲಿರುವಂತ ಎಲ್ಲಾ ಪಶುಗಳಿಗೂ ವಿಶೇಷವಾಗಿ ದನ ಹಂದಿ ಕುರಿ ಆಡು ಇವಕ್ಕೆ ಕಾಲುಬಾಯಿ ರೋಗ ಬರುವ ಸಂಭವ ಜಾಸ್ತಿ ಇರೋದ್ರಿಂದ ಕಾಲುಬಾಯಿ ರೋಗದ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲೂ. ವರ್ಷದಲ್ಲಿ 2 ಬಾರಿ ನಾವು ಲಸಿಕೆಯನ್ನು ಹಾಕಬೇಕಾಗತ್ತೆ. ಹಾಗೆ ಈ ಚಪ್ಪೆ ರೋಗ ಗಂಟಲು ಬೇನೆ ಅಂತ ಏನ್ ಹೇಳಿದ್ನಲ್ಲ, ಇದು ವರ್ಷದಲ್ಲಿ ಮಳೆಗಾಲ ಶುರು ಆಗೋ ಮುಂಚೆ ಹಾಕಿಸಿದ್ರೆ ಸಾಕು. ಹಾಗೆ ಈ ಜಂತುನಾಶಕಗಳನ್ನು ಕೊಡೋದ್ರ ಬಗ್ಗೆ ವಿಶೇಷವಾಗಿ ಜಂತುಗಳಿಂದ, ಯಾಕಂದ್ರೆ ನಮ್ಮ ಹಾಗೆ ನಾವೆಲ್ಲ ಪ್ರತಿ ಸರ ನಾವು ಊಟ ಮಾಡ್ಕೋಬೇಕಾದ್ರೆ ಕೈ ತೊಳ್ಕೊಂಡು ಊಟ ಮಾಡ್ತೀವಿ ಅಥವಾ ಒಳ್ಳೆ ನೀರನ್ನು ಕುಡಿತಾ ಇರ್ತೀವಿ, ಒಳ್ಳೆ ಆಹಾರವನ್ನು ತಗೊಳ್ತಾ ಇರ್ತೀವಿ. ಆದ್ರೆ ದನಗಳದ್ದು ಹಾಗಾಗಲ್ಲ, ಎಲ್ಲೋ ಕೆರೆ ಕುಂಟೆಗಳಲ್ಲಿ ನೀರು ಕುಡಿತಾ ಇರುತ್ತೆ, ಹೀಗೆಲ್ಲ ಅದು ಕಂಟಾಮಿನೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ರೋಗ ಹರಡುವಿಕೆನೂ ಜಾಸ್ತಿ ಇರುತ್ತೆ. ಹಾಗೆ ಗಾಳಿ ಮುಖಾಂತರ ವೈರಸ್ಗಳ ಮುಖಾಂತರ ಹಲವು ರೋಗಗಳು ಪಶುಗಳಿಗೆ ತೊಂದರೆ ಮಾಡುವ ಸಂಭವ ಇರುತ್ತೆ. ಆ ಕಾರಣದಿಂದ ವಿಶೇಷವಾಗಿ ಈ ಜಂತುನಾಶಕಗಳು ಅಂದ್ರೆ ಜಂತುನಾಶಕಗಳು ಹಾಕದೇ ಇದ್ರೆ ಜಂತುಗಳ ಸಂಖ್ಯೆ ಹೆಚ್ಚಾಗಿ ತಿಂದದ್ದನ್ನು ಅದಕ್ಕೆ ಏನು ಹೊಟ್ಟೆಗೆ ಹತ್ತದಂಗಾಗಿರ್ಬೋದು ಅಥವಾ ಆ ತಿಂದಿದ್ರ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು ದನಗಳ ಆರೋಗ್ಯಕ್ಕೆ ಸಿಗದೆ ಅದರ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗುತ್ತೆ. ಜೊತೆಗೆ ಹಲವಾರು ರೋಗ ರುಜಿನಗಳಿಗೆ ಅವು ತುತ್ತು ಆಗುವಂತೆ ಮಾಡ. ಆ ಕಾರಣದಿಂದ ಏನಿಲ್ಲ, ಬಹಳ ಸರಳ, ದೊಡ್ಡ ನಿಮ್ಮನೆಯಲ್ಲಿ ಆಕಳ ಎತ್ತು ಏನಾದರೂ ಇದ್ರೆ ವರ್ಷಕ್ಕೆ 2 ಬಾರಿ ಅಂತೆ ಅಂದ್ರೆ 6 ತಿಂಗಳಿಗೆ 1 ಸಾರಿ ಅಂತೆ ತಾವು ಸರ್ಕಾರಿ ಪಶು ಚಿಕಿತ್ಸಾಲಯ ನಿಮ್ಮ ಊರಿನಲ್ಲಿರುವಂತ ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಹೋಗಿ ಅಲ್ಲಿರುವ ವೈದ್ಯರನ್ನು ಭೇಟಿಯಾಗಿ ಜಂತುನಾಶಕವನ್ನು ಹಾಕಿಸ್ಬಹುದು. ಅದೇ ರೀತಿ ಗಬ್ಬ ಇರುವಾಗ ಹಾಕ್ಸ್ಬೇಕು ಬೇಡ ಅಂತ ಒಂದು ಪ್ರಶ್ನೆ ತಮ್ಮಲ್ಲಿ ಇರುತ್ತೆ ಯಾವಾಗಲೂ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಸರ್ ನಮ್ ದನ ಗಬ್ಬ ಇರುತ್ತೆ ಈಗ ನಾವು ಹಾಕ್ಬಿಟ್ರೆ ಏನಾಗುತ್ತೋ ಏನೋ ಕಂದ ಹಾಕ್ಬಿಡುತ್ತೋ ಏನೋ ಅಂತ ಒಂದು ಇದು. ವಿಶೇಷವಾಗಿ ಎಮ್ಮೆಗಳಲ್ಲಿ ಏನಂತಂದ್ರೆ ನೀವು ಗಬ್ಬ ಇರೋ ಎಮ್ಮೆಗಳಲ್ಲಿ ಜಂತುನಾಶಕವನ್ನು ಹಾಕ್ಸ್ಲೇಬೇಕು. ಯಾಕಂತಂದ್ರೆ ಹೆಚ್ಚಿನವರಲ್ಲಿ ಏನೊಂದು ಒಂದು ಮೂಢನಂಬಿಕೆ ಏನಿದೆ ಅಂತಂದ್ರೆ ಎಮ್ಮೆ ಕರು ನಮ್ಮ ಬದುಕಲ್ಲ, ಹುಟ್ಟಿದ ತಕ್ಷಣನೇ ಅವು ಈದ ತಕ್ಷಣನೇ ಸಾಯ್ತಾವು, ಅಥವಾ ಅದರ ಮೋಷನ್ ಅದ ಸಗಣೆ ಅಂತ ಏನು ಬರುತ್ತಲ್ಲ ಆ ಸಗಣೆಯಲ್ಲಿ ಬರೀ ಹುಳಗಳೇ ಬಂದ್ಬಿಡ್ತಾವು ಅಂತ. ಇದು ಯಾವಾಗ ಬರುತ್ತಂದ್ರೆ ನೀವೇನಾದ್ರೂ ಗಬ್ಬ ಇರೋ ಎಮ್ಮೆಗಳಲ್ಲಿ ಏನಾದರೂ ಜಂತುನಾಶಕ ಹಾಕಿಸದೇ ಇದ್ರೆ ಅದು ಹೊಟ್ಟೆಯಲ್ಲಿರುವಂತಹ ಕರುವಿಗೂ ಅವು ವರ್ಗಾವಣೆಯಾಗಿ ಕರು ಹುಟ್ಟಿದಾಗ ಅದರ ಮೊದಲ ಮಲದಲ್ಲಿ ಅಥವಾ ಸಗಣೆಯಲ್ಲಿ ಈ ಜಂತು ಹುಳುಗಳು ಬರುವ ಸಂಭವ ಜಾಸ್ತಿ ಇರುತ್ತೆ. ತಾವು ಹೆಚ್ಚಾಗಿ ಏನ್ ಅನ್ಕೊಳ್ಳೋದಂತಂದ್ರೆ ಗಿಣ್ಣ ಹಾಲು ಕುಡಿಸಿದ್ರಿಂದಲೇ ಜಂತು ಹುಳ ಆಯ್ತು ಅಂತ ಒಂದು ತಪ್ಪು ನಂಬಿಕೆ ಜನರಲ್ಲಿ ಇದೆ. ಆತರ ಏನಲ್ಲ, ಹುಟ್ಟಿದ ಅರ್ಧ ಗಂಟೆಯಲ್ಲಿ ಮೊಟ್ಟ ಮೊದಲ ಮಾಡಬೇಕಾದ ಕೆಲಸನೇ ಗಿಣ್ಣ ಹಾಲು ಕುಡಿಸುವಂತದ್ದು. ಆದ್ರೆ ಗಿಣ್ಣ ಹಾಲು ಕೆಟ್ಟ ಹಾಲು, ಗಿಣ್ಣ ಹಾಲು ಕುಡಿಸೋದ್ರಿಂದ ಹೊಟ್ಟೆ ಹಾಳಾಗುತ್ತೆ, ಗಿಣ್ಣ ಹಾಲು ಕುಡಿಸೋದ್ರಿಂದ ಜಂತಾಗುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆಯಲ್ಲಿ ಜನ ಇದ್ದಾರೆ. ದಯವಿಟ್ಟು ಆ ನಂಬಿಕೆಯನ್ನ ದೂರ ಮಾಡಿ ಮೊಟ್ಟ ಮೊದಲು ಹುಟ್ಟಿದ ಅರ್ಧ ಗಂಟೆಯಲ್ಲಿ ಗಿಣ್ಣದ ಹಾಲನ್ನು ಕುಡಿಸಿ ಮತ್ತೆ ಅದು ತಾಯಿ ಗರ್ಭ ಇರುವಾಗ ವಿಶೇಷವಾಗಿ ಎಮ್ಮೆಗಳಲ್ಲಿ ನೀವು ವೈದ್ಯರ ಸಲಹೆ ಪಡೆದು ಜಂತನಾಶಕವನ್ನು ಹಾಕಿಸಿದಲ್ಲಿ ಹುಟ್ಟುವಂತಹ ಕರುವು ಕೂಡ ಆರೋಗ್ಯ ಇರುತ್ತೆ. ಗಿಣ್ಣದ ಹಾಲು ಕುಡಿಸಿದ್ರಂತೂ ಅದು ಬಂಗಾರದ ರೀತಿ, ಅದನ್ನ ಆ ಗೋಲ್ಡನ್ ಟೈಮ್ ಹುಟ್ಟಿದ ಅರ್ಧ ಗಂಟೆಯಲ್ಲಿ ಕುಡಿಸಿದ್ರೆ ಮಾತ್ರ ಮುಂದಿನ ನಿಮ್ಮ ಹುಟ್ಟುವಂತ ಕರು ಬಹಳ ಆರೋಗ್ಯಯುತ ಆಗಿ ಬೆಳೀಲಿಕ್ಕೆ ಅವಕಾಶ ಇರುತ್ತೆ. ಹೀಗೆ ಹಲವಾರು ರೋಗಗಳಿದೆ, ಸಾವಿರಾರು ರೋಗಗಳಿದೆ. ವಿಶೇಷವಾಗಿ ಈ ಭಾಗದಲ್ಲಿ ಯಾವ ರೋಗ ರುಜಿನ ಜಾಸ್ತಿ ಇದೆ ಅಂತಂದು ಆ ಇದ್ರ ಮೇಲೆ ನಾನು ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಅದು ವಿಶೇಷವಾಗಿ ಈ ಮಳೆಗಾಲದ ಸಂದರ್ಭ ಇರೋದ್ರಿಂದ ನಾನು ಈ ಕೆಲವು ರೋಗಗಳ ಹೆಸರನ್ನು ನಾನು ತಗೊಂಡೆ. ಹಾಗಾಗಿ ಯಾವುದೇ ರೋಗ ರುಜಿನ ಬಂದರೂ ಕೂಡ ಹತ್ತಿರದ ಪಶು ಚಿಕಿತ್ಸಾಲಯಗಳ ತಾವು ಭೇಟಿ ಇದ್ದಾಗ ತಮಗೆ ಉಚಿತವಾದ ಚಿಕಿತ್ಸೆ ದೊರಲಿಕ್ಕೆ ಅವಕಾಶ ಇದೆ ಮತ್ತು ಮಾಹಿತಿಯನ್ನು ಕೂಡ ತಾವು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದ್ದೇ ಇದೆ. ಡಾಕ್ಟರ್ ಸಿದ್ಲಿಂಗಯ್ಯ ಹಿರಮಠ ಅವರೇ, ಬಹಳ ಅತ್ಯುತ್ತಮವಾಗಿ, ಯಾಕಂದ್ರೆ ಇವತ್ತು ಮಾಹಿತಿ ಇದ್ದಾವ ಗೆದ್ದಾವಂತಾರೆ ಅಂದ್ರೆ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾರೋ ಮಾತು ಕೇಳ್ತಾರ ಆದ್ರೆ ಗಿಣ್ಣ ಹಾಲು ಕುಡಿಸೋದು ಮರ್ತು ಬಿಡ್ತಾರೆ. ಹೀಗಾಗಿ ಹಸು ಎಮ್ಮೆ ಕರು ಅನಾರೋಗ್ಯವಾಗಿ ಸಾಕಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ ಮತ್ತೆ ಎಷ್ಟೋ ಸಾರಿ ಕಳ್ಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೆ ಆ ಭಾವನೆ ಇರ್ತದೆ. ನೋಡ್ರಿ, ಈಗ ಮನುಷ್ಯನಂಗೆನೆ ಜೀವನ ಅನ್ನೋದನ್ನ ಮರಿಬಾರ್ದು ಯಾವಾಗ್ಲೂ. ಪಶುಗಳ ಜೀವನ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದಾರೆ, ಅವರು ಬಹಳ ಹಸುಗಳನ್ನ ಸಾಕ್ತಾರೆ, ಅವರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಹಸುಗಳಿಂದನೇ ಅವರು ತುಪ್ಪದ ಉದ್ಯಮ ಎಲ್ಲ ಮಾಡ್ಕೊಂಡಿದ್ದಾರೆ. ಇವರಿಗೆ ಆರಾಮಿಲ್ಲದ ಸಹಿತ ಆಕಳಿಗೆ ಗೊತ್ತಾಗಿದೆ ಅಂತ ನೋಡ್ರಿ. ಆದ್ರೆ ಆಕಳು ಕಣ್ಣಲ್ಲಿ ತನ್ನ ಭಾವನೆಯನ್ನು ತೋರಿಸ್ತಾ ಇದೆ. ಅಂದ್ರೆ ಮೈದಳಿಯುವಾಗ ಕಣ್ಣ ನೀರು ಬಂತಂತ ಅದಕ್ಕೆ, ಅಂದ್ರೆ ಇವರಿಗೆ ಆರಾಮಿಲ್ಲ, ಜ್ವರ ಬಂದದ್ದು ಗೊತ್ತಾಗಿದೆ. ಅಂದ್ರೆ ಇಷ್ಟು ಆ ಭಾವನೆಗಳನ್ನ ತಮ್ಮ ಸನ್ನೆಯ ಮೂಲಕ ಹೇಳ್ತಿರ್ತಾವ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಅವುಗಳ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಆಕಳ ಅಂದ್ರೆ ಬಹಳ ಶ್ರೇಷ್ಠವಾದದ್ದು. ಆಕಳ ಹಾಲು ಎಂತ ಶ್ರೇಷ್ಠ, ಆಕಳ ಗೊಬ್ಬರ ಎಷ್ಟು ಶ್ರೇಷ್ಠ. ಭೂಮಿ ಸದೃಢ ಇರ್ಲಿಕ್ಕೆ ಕಾರಣ ಅಂದ್ರೆ ಆ ಒಂದು ಸಾವಯವ ಗೊಬ್ಬರನೇ ಇರೋದ್ರಿಂದ. ನಮ್ಮ ರೈತ ಬಾಂಧವರು ಈ ಕುರಿತಂತ ಹೆಚ್ಚು ಲಕ್ಷ ವಹಿಸಲಿ. ಗೃಹಿಣಿಯರು ವಿಶೇಷವಾಗಿ ನಮ್ಮ ಆಕಳ ಎಮ್ಮೆ ಸಾಕುವುದನ್ನ ಮರೆಯೋದು ಬೇಡ. ಮತ್ತೆ ಇನ್ನೊಂದು, ಮನೆಯಲ್ಲೇ ಕೆಲವೊಂದಿಷ್ಟು ಅವರು ಪೌಷ್ಟಿಕಾಂಶವನ್ನ ತಯಾರು ಮಾಡೋದಿರ್ತದ್ರಿ ಡಾಕ್ಟರ್ ಸಿದ್ಲಿಂಗಯ್ಯ ಅವರೇ. ನಾವು ಹೆಂಗ ಹೊರಗಡೆ ನಾವು ಫಾಸ್ಟ್ ಫುಡ್ ತಗೊಂಡು ತಿಂತೀವಿ ಹಂಗ ತಿಂದ್ರೆ ನಮ್ಮ ಆರೋಗ್ಯ ಹೆಂಗ ಹಾಳಾಗ್ತದ, ಅವು ಪಶುಗಳಿಗೂ ಹಂಗೇನೆ. ಬರೇ ನೀವು ಮೇವು ಬರೇ ಹುಲ್ಲು ಹಾಕ್ಬಿಟ್ರೆ ಅವಕ್ಕೆ ಪೌಷ್ಟಿಕಾಂಶ ಇರುವುದಿಲ್ಲ. ಅಂದ್ರೆ ಹೊಟ್ಟಾಯ್ತು ಅಥವಾ ಹುಳ್ಳಿ ಹೊಟ್ಟಾಯ್ತು, ಕೆಲವೊಂದಿಷ್ಟು ಇವುಗಳನ್ನ ನೀಟಾಗಿ ಮಾಡಿಕೊಟ್ರೆ ಈ ಪೌಷ್ಟಿಕಾಂಶದ ಒಂದು ಅಗತ್ಯತೆ ಬಹಳ ಇರ್ತದೆ. ನಮ್ಮ ತಾಯಂದ್ರು ಈ ಒಂದು ಹಸುಗಳಿಗೆ ಆಕಳುಗಳಿಗೆ ಆಮೇಲೆ ಈ ಎಮ್ಮೆಗಳಿಗೆ ಅಥವಾ ಎತ್ತುಗಳಿಗೆ ಒಂದು ಪೌಷ್ಟಿಕವಾದ ಆಹಾರವನ್ನ ಯಾವ ರೀತಿ ಕೊಡ್ಬೋದು ಅಂತ ಹೇಳ್ಬೋದಾ? ಈಗ ನೋಡಿ, ತಮಗೆಲ್ಲ ಗೊತ್ತೇ ಇದೆ, ಪಶುಗಳು ಯಾವುದೇ ಆಗಿರ್ಬೋದು, ಕುರಿ ಆಡು ಕೋಳಿ ಏನೇ ಆಗಿರ್ಬೋದು, ನಮಗೆ ಬೇಡವಾದಂಥ ಆಹಾರವನ್ನು ತಿಂದು, ಕೃಷಿ ತ್ಯಾಜ್ಯಗಳನ್ನು ತಿಂದು ಮನುಷ್ಯರಿಗೆ ಬೇಕಾದ ಪೌಷ್ಟಿಕ ಆಹಾರವನ್ನು ಕೊಡುವಂತಹ ಪ್ರಾಣಿಗಳು ಯಾವುದೇ ಆಗಿರ್ಬೋದು. ನಾವೇನು ಹುಲ್ಲು ಕಡ್ಡಿಯನ್ನು ತಿನ್ನಲ್ಲ, ಆದ್ರೆ ಪಾಪ ಅವನ್ನ ತಿಂದು ಅದರಿಂದ ಅವು ಆರೋಗ್ಯವನ್ನು ಕಾಪಾಡಿಕೊಂಡು ನಮಗೆ ದಿನವಹಿ ಬೇಕಾದಂತ ಒಂದು ಹಾಲನ್ನು ಕೊಡುವಂತ ಶ್ರೇಷ್ಠ ಪ್ರಾಣಿ ಹಸು ಅಥವಾ ಎಮ್ಮೆ ಅಂತ ಹೇಳ್ಬೋದು. ಇವುಗಳ ಆರೋಗ್ಯ ಸುಧಾರಣೆ ಆಗಬೇಕು ಅಥವಾ ಆರೋಗ್ಯವನ್ನು ಕಾಪಾಡ್ಕೋಬೇಕಂತಂದ್ರೆ, ನಾವು ಹೇಗೆ ಗೋಡಂಬಿ ದ್ರಾಕ್ಷಿ ಏನೆಲ್ಲ ನಾವು ತಿಂತೇವೋ ಹಾಗೆ ನಾವು ಅದಕ್ಕೇನು ಗೋಡಂಬಿ ದ್ರಾಕ್ಷಿ ಕೊಡಬೇಕಂತಿಲ್ಲ, ಆದ್ರೆ ಅದಕ್ಕೆ ದಿನವಹಿ ಏನು ಬೇಕೋ ಆಹಾರ ಕ್ರಮವನ್ನು ಪಾಲಿಸಿದ್ರೆ ಸಾಕು. ವಿಶೇಷವಾಗಿ ಬರೀ ನಾವು ಒಣ ಹುಲ್ಲು ಕೊಡ್ತಾ ಇರ್ತೀವಿ, ಅದ್ರ ಜೊತೆ ಇನ್ನೇನೆಲ್ಲ ಕೊಡ್ಬೋದು ಅಥವಾ ಕೊಡುವ ಕ್ರಮ ಹೇಗೆ ಅಂತ ತಾವು ಕೇಳಿದ್ರಿಂದ ನಾನು ಈ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬರೀ ಒಣ ಹುಲ್ಲು ಕೊಡೋದಕ್ಕಿಂತ ಸ್ವಲ್ಪ ಮಟ್ಟಿಗಿನ ಹಸಿರು ಹುಲ್ಲು ಕೊಡಬೇಕು. ಹಸಿರು ಹುಲ್ಲು ಅಂತಂದ್ರೆ ವಿಶೇಷವಾಗಿ ತಮ್ಮಲ್ಲಿರುವಂತಹ ಭೂಮಿಯಲ್ಲೇ ಒಂದು ಸ್ವಲ್ಪ ಜಾಗವನ್ನ ಈ ಹಸಿರು ಹುಲ್ಲು ಬೆಳೀಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಲ್ಲಿ ಕೆಲವು 365 ದಿವಸ ಕೂಡ ಹಸಿರು ಹುಲ್ಲು ಮಾಡಿಕೊಂಡು ನೀವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಯೋಜನೆಯನ್ನು ಹಾಕ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ಹಸುಗಳ ಸಂಖ್ಯೆಯ ಆಧಾರದ ಮೇಲೆ, ನಿಮ್ಮಲ್ಲಿರುವಂಥ ಜಾಗದ ಆಧಾರದ ಮೇಲೆ ನೀವು ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಅಂದರೆ ನಿಮ್ಮ ಊರಿನ ನಿಮ್ಮ ಮಣ್ಣಿಗೆ ನಿಮ್ಮ ಹವಾಮಾನಕ್ಕೆ ಯಾವುದು ಒಳ್ಳೆಯದು, ಈಗ ಉದಾಹರಣೆಗೆ ಹೈಬ್ರಿಡ್ ನೇಪಿಯರ್ ಅಂತಿದೆ, ಅದು ಹೆಚ್ಚಿನ ಒಂದು ಎಲೆಗಳು ಅಥವಾ ಈ ಮೇವನ್ನು ಕೊಡುವಂಥ ಅಥವಾ ಎತ್ತರಕ್ಕೆ ಬೆಳೆಯುವಂಥ ಒಂದು ಮೇವಿನ ತಳಿಯ ಒಂದು ಜಾತಿಯ ಹೆಸರು ಹೇಳಿದೆ ನಾನು. ಆ ಥರ ಹಲವಾರು ಇದೆ. ಸೊ ಹೈಬ್ರಿಡ್ ನೇಪಿಯರ್, ಸೂಪರ್ ನೇಪಿಯರ್ ಅಂತೆಲ್ಲ ಇದೆ. ಅದನ್ನೇನಾದರೂ ತಾವು ಬೆಳೆಸಿದ್ರಿ ಅಂತಂದರೆ ಅದನ್ನು ಒಳ್ಳೆ ಪೌಷ್ಟಿಕ ಅಂದರೆ ದಿನವಹಿ ನೀವು ಹಸಿರು ಹುಲ್ಲನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದರ ಜೊತೆ ಜೊತೆಗೆ ಹಲವಾರು ಮಾರುಕಟ್ಟೆಯಲ್ಲಿ ಈಗ ತಮಗೆ ಹಿಂಡಿಯ ಮುಖಾಂತರ ಹಲವು KMF ಅಲ್ಲಿನೇ ನಿಮ್ಮ ಹಾಲನ್ನು ಹಾಕ್ಲಿಕ್ಕೆ ಹೋಗ್ತಿರ್ತಾರಲ್ಲ ಆ ಸೊಸೈಟಿಯಲ್ಲಿನೇ KMF ಹಿಂಡಿ ಸಿಗುತ್ತೆ, ಆ ಪೌಷ್ಟಿಕ ಆಹಾರ ಸಿಗುತ್ತೆ, ಅದನ್ನು ಕೂಡ ಹಾಕ್ಬೋದು. ಅಥವಾ ನೀವು ಮನೆಯಲ್ಲೇ ತಯಾರಿ ಮಾಡೋದಾದರೂ ಕೂಡ ಬೇರೆ ಬೇರೆಯ ಈ ನುಚ್ಚುಗಳನ್ನು, ಕಾಳುಗಳನ್ನು, ಭತ್ತದ ಹೊಟ್ಟನ್ನು ಅಥವಾ ಈ ಎಣ್ಣೆ ಕಾಳಿನ ಹಿಂಡಿಗಳನ್ನು, ಉದಾಹರಣೆಗೆ ಶೇಂಗಾ ಹಿಂಡಿ ಆಗಿರ್ಬೋದು ಅಥವಾ ಸೂರ್ಯಕಾಂತಿ ಹಿಂಡಿಯನ್ನು ಆಗಿರ್ಬೋದು, ಈ ಥರದ ಹಿಂಡಿಗಳನ್ನೆಲ್ಲ ಮಿಶ್ರಣ ಮಾಡಿ ಮತ್ತೆ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮಿಶ್ರಣ ಮಾಡಿ ಕೂಡ ನೀವು ತಿನ್ನಿಸ್ಬೋದು. ಇದರಿಂದ ಕೂಡ ಈ ಆಹಾರದ ಮೇಲಿನ ಖರ್ಚನ್ನು ನೀವು ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಮಾರುಕಟ್ಟೆಯಲ್ಲೇ ಸಿಗುವಂಥ ಒಂದು ಪ್ಯಾಕೆಟಲ್ಲಿ ಸಿಗುವಂಥ ಒಂದು ಆಹಾರವನ್ನು ಕೂಡ ತಂದು ಹಾಕ್ಬೋದು. ಅದು ಎಷ್ಟು ಹಾಕಬೇಕು ಅನ್ನೋದು ಒಂದು ತಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು. ಉದಾಹರಣೆಗೆ ತಮ್ಮಲ್ಲಿ ಏನಾದರೂ ಒಂದು ರೂಲ್ ಹೇಗಿದೆ ಅಂತಂದರೆ ಪ್ರತಿ 2.5 liter ಹಾಲಿಗೆ 1 kg ಈ ಪೌಷ್ಟಿಕ ಆಹಾರವನ್ನು ಕೊಡಬಹುದು ಅಂದಾಜು. ನೀವು ಮನೆಯಲ್ಲೇ ತಯಾರಿಸಿದ್ದಾಗಿರ್ಬೋದು ಅಥವಾ ಅಂಗಡಿಯಿಂದ ತಂದು ಹಾಕೋದಾದರೂ ಆಗಿರ್ಬೋದು, 1 kg ಪ್ರತಿ 2.5 liter ಅಥವಾ 3 liter ಹಾಲಿಗೆ ಅಂತ ನೀವು ನೆನಪಲ್ಲಿ ಇಟ್ಕೊಂಡು ಆ ಪ್ರಮಾಣದಲ್ಲಿ ನೀವು ದಿನವಹಿ ಮಿಶ್ರಣ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ. ಇದರಿಂದ ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಟ್ಟಂಗೂ ಆಗುತ್ತೆ, ಅದರ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಮತ್ತೆ ಜೊತೆ ಜೊತೆಗೆ ಇನ್ನೊಂದು ವಿಷಯ ನಾನು ಹೇಳಬೇಕಂತ ಇದು ಏನಂತಂದ್ರೆ ಈ ಖನಿಜ ಮಿಶ್ರಣ ಅಂತ ಒಂದು ಸಿಗುತ್ತೆ. ಇದು KMF ಸೊಸೈಟಿಯಲ್ಲೂ ಸಿಗುತ್ತೆ ಅಥವಾ ಯಾವುದೇ ಫಾರ್ಮಸಿಯಲ್ಲೂ ಸಿಗುತ್ತೆ. ಖನಿಜ ಮಿಶ್ರಣ, ಮಿನರಲ್ ಮಿಕ್ಸ್ಚರ್ ಅಂತ ಹೇಳ್ತಾರೆ. ಇದು ಹಾಲಿನ ಉತ್ಪಾದನೆ ಅನುಗುಣವಾಗಿ ನೀವು ಉದಾಹರಣೆಗೆ ಒಂದು 50-90 gram ವರೆಗೂ ತಾವು ದಿನವಹಿ ಕೊಟ್ರಿ ಅಂತಂದ್ರೆ, ಯಾಕಂದ್ರೆ ಈ ಕೆಲವು ಖನಿಜ ಮಿಶ್ರಣ ಅಂದ್ರೆ ಹೆಸರೇ ಹೇಳಿದಾಗೆ ಇದರಲ್ಲಿ ಖನಿಜಾಂಶಗಳಿಂದ ಕೂಡಿರುವಂತ ಒಂದು ಮಿಶ್ರಣ, ಹಲವು ಖನಿಜಾಂಶಗಳಿರುತ್ತೆ. ಅದು ದೇಹಕ್ಕೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಕೆಲವು ಖನಿಜಾಂಶಗಳು ಬೇಕು. ಆ ಖನಿಜಾಂಶಗಳು ಕೆಲವೊಮ್ಮೆ ನಿಮ್ಮ ಕೊಡುವ ಆಹಾರದಲ್ಲಿ ಅದು ಇರೋದಿಲ್ಲ ಅಥವಾ ತಿನ್ನುವ ಹಸಿರು ಹುಲ್ಲು ಮೇವಿನಲ್ಲಿ ಒಣ ಹುಲ್ಲಿನಲ್ಲೂ ಕೂಡ ಇರೋದಿಲ್ಲ. ಅಂತ ಖನಿಜಾಂಶಗಳನ್ನು ತಾವು ಹೊರಗಡೆಯಿಂದ ಕೊಡಬೇಕಾಗತ್ತೆ. ಆ ಕಾರಣದಿಂದ ಈ ಖನಿಜ ಮಿಶ್ರಣ ಅನ್ನೋದನ್ನ ನೀವು ಪ್ರತಿದಿನ ಕೊಡ್ತಾ ಹೋದ್ರಿ ಅಂತಂದ್ರೆ ಬಹಳ ಒಳ್ಳೆಯ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಜೊತೆ ಜೊತೆಗೆ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತಹ ಹಸುಗಳಲ್ಲಿ ತಾವು ಹಿಂಡಿ, ಹಸಿರು ಹುಲ್ಲು ಇದರೆಲ್ಲ ಜೊತೆ ಜೊತೆಗೆ ಬರೀ ಅದರಲ್ಲಿ ಒಂದು ಚಮಚ ಕೂಡ ಇರುತ್ತೆ, ಒಂದು ಅಳತೆ ಮಾಡಲಿಕ್ಕೆ ತಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಚಮಚದಷ್ಟು ನೀವು ಆ ಮಿನರಲ್ ಮಿಶ್ರಣ ಅಥವಾ ಖನಿಜ ಮಿಶ್ರಣವನ್ನು ಹಾಕಿದರೆ ಅದರ ಆರೋಗ್ಯ ಸುಧಾರಣೆ ತುಂಬಾ ಒಳ್ಳೆ ರೀತಿಯಿಂದ ಆಗುತ್ತೆ ಮತ್ತು ಅದರ ಉತ್ಪಾದನೆ ಕೂಡ ಮೇಂಟೈನ್ ಆಗ್ತಾ ಹೋಗುತ್ತೆ. ಬಹಳ ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ ಡಾಕ್ಟರ್ ಸಿದ್ಲಿಂಗಯ್ಯ ಹಿರಮಠವ್ರೆ. ಅದಕ್ಕೆ ನೋಡ್ರಿ ಅಂದ್ರೆ ತಾವೊಬ್ಬ ತಿಳಿದವರು, ಪ್ರಾಧ್ಯಾಪಕರು, ಹೀಗಾಗಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಕಲಿಸೋದಲ್ದೇನೆ ರೈತ ಬಾಂಧವರು ಕೂಡ ನೆರವಾಗುವ ನಿಟ್ಟಿನೊಳಗೆ ಬಹಳ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದ್ರಿ. ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರು. ಜೊತೆಗೇನೆ ಪಶು ವೈದ್ಯಕೀಯ ಕಾಲೇಜು ಗದಗನೊಳಗೆ ಏನಿದೆಯಲ್ಲ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು, ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತರೆ ಒಳ್ಳೇದಲ್ಲ, ಬೇರೆ ಬೆಂಗಳೂರಿನ ಕಡೆಯವರು ಎಲ್ಲ ಬರ್ತಾರೆ. ಜೊತೆಗೆ ನಿಮ್ ಸಂಖ್ಯೆನೂ ಜಾಸ್ತಿ ಆಗ್ಲಿ, ಯಾಕಂದ್ರೆ ನಿಮ್ಮಲ್ಲಿ ಒಂದು ಆರ್ಥಿಕ ಒಂದು ಶಕ್ತಿ ವೃದ್ಧಿ ಆಗ್ಬೇಕು ಅಂದ್ರೆ ಸಾಕ್ಷರ ಪ್ರಮಾಣ ಜಾಸ್ತಿ ಆಗ್ಬೇಕು. ಕೃಷಿ ಸಾಕ್ಷರ ಆಗೋಣ, ಜೊತೆಗೇನೆ ಒಂದು ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ. ಅಕ್ಕಪಕ್ಕದ ಮನೆಯವರೆಲ್ಲ ಖಂಡಿತವಾಗಿ ಕೂಡ ನಿಮ್ಮ ಮಕ್ಕಳು ನಿಮ್ಮಲ್ಲೇ ಇದ್ದು ಉತ್ತಮ ಸರ್ಕಾರ ನೌಕರಿ ಆಗಿರ್ಬೋದು ಅಥವಾ ಒಂದು ಸ್ವಯಂ ಉದ್ಯೋಗವನ್ನು ಮಾಡುವಂತ ಅವಕಾಶ ಈ ವೆಟರ್ನರಿ ಒಳಗೆ ಇದೆ. ಅದಕ್ಕೆ ಮಕ್ಕಳನ್ನ ಕಳಿಸ್ರಿ ಅಂತ ಕೋರ್ಕೊಳ್ತಾ ಡಾಕ್ಟರ್ ಸಿದ್ಲಿಂಗಯ್ಯ ಹಿರಮಠ ಅವರೇ, ಇಲ್ಲಿ ತನಕ ವಿಸ್ತೃತವಾಗಿ ತಾವು ಮಾಹಿತಿ ನೀಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಮತ್ತೆ ನಿಮ್ಮನ್ನ ಏನಾದರೂ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಮಹಾವಿದ್ಯಾಲಯ ಆಯ್ತು ಅಥವಾ ತಮ್ಮನ್ನ ನಮ್ಮ ರೈತ ಬಾಂಧವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಕೊಡ್ಬಹುದಾ? ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರವೇಶ ಪಡೀಲಿಕ್ಕೆ ತಮಗೇನಾದರೂ ಯಾವುದೇ ರೀತಿಯ ಮಾರ್ಗದರ್ಶನ ಬೇಕು ಅಂತಂದ್ರೆ, ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ, ಅಥವಾ ಯಾವ ರೀತಿ ಪ್ರವೇಶಾವಕಾಶ ಪಡೀಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ತಮಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ತಾವು ಯಾವಾಗಲೂ ಕರೆ ಮಾಡಬಹುದು. ಈಗ ಅದರ ಸಮಯ ಇದೆ ಅಂದ್ರೆ, ಈಗ CET ಎಕ್ಸಾಮ್ ಆಗಿದೆ, ಅಲ್ಲಿ ಆಪ್ಷನ್ ಎಂಟ್ರಿಗೆ ಅವಕಾಶ ಬಂದಿದೆ. ಈಗ ತಾವು ಈಗಾಗಲೇ ರೈತರ ಮಕ್ಕಳ ಕೋಟಾ ಏನಾದರೂ ಅಲ್ಲಿ ಟಿಕ್ ಮಾಡಿ ಏನಾದರೂ ಇತ್ತು ಅಂತಂದ್ರೆ ತಮಗೆ ಒಂದು ಪರೀಕ್ಷೆ ಇರುತ್ತೆ, ರೈತರ ಮಕ್ಕಳಿಗಾಗಿಯೇ ಒಂದು ಪರೀಕ್ಷೆ ಇರುತ್ತೆ. ಅಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮ ಮನೆಯಲ್ಲೇ ಇರುವಂತ ಕೆಲವು ಕೃಷಿ ಉಪಕರಣಗಳಾಗಿರ್ಬೋದು, ಈ ತರದ ವಸ್ತುಗಳನ್ನಿಟ್ಟು ಒಂದು ಪರೀಕ್ಷೆ ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗೇ ಆಗ್ತೀರಿ, ಯಾಕಂದ್ರೆ ನೀವು ರೈತರ ಮಕ್ಕಳು ಇರೋದ್ರಿಂದ ನೀವು ಪಾಸ್ ಆಗೇ ಆಗ್ತೀರಿ. ಅದರ ಮಾರ್ಕ್ಸ್ ಗಳನ್ನ ತಗೊಂಡು ಮತ್ತು CET ಮಾರ್ಕ್ಸ್ ಅನ್ನ ತೆಗೆದುಕೊಂಡು ನಿಮಗೆ ಪಶುಸಂಗೋಪನೆ ಅಥವಾ ಪಶು ವೈದ್ಯಕೀಯ ಅಥವಾ ಕೃಷಿ ಇತರ ಹಲವಾರು ತೋಟಗಾರಿಕೆ ಇತರ ವಿಷಯಗಳಿಗೆ ತಾವು ಈ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಇದೆ. ಇದ್ರ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದ್ರೆ ನನಗೆ ನೀವು ಸಂಪರ್ಕ ಮಾಡಬಹುದು. ನಾನು ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ್ ಅಂತೇಳಿ ಸಹ ಪ್ರಾಧ್ಯಾಪಕನಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಗದಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ದೂರವಾಣಿ ಸಂಖ್ಯೆ 9444 9445351 9448545351 ನಾವು ಯಾವಾಗೂ ಕರೆ ಮಾಡಬಹುದು. ಬಹಳ ಸಂತೋಷ. ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರಮಠ ಅವರೇ, ಒಬ್ಬ ಯಶಸ್ವಿ ಪ್ರಾಧ್ಯಾಪಕರಾಗಿ, ವಿದ್ಯಾರ್ಥಿಗಳ ಒಂದು ಮೆಚ್ಚಿನ ಶಿಕ್ಷಕರಾಗಿ, ರೈತ ಬಾಂಧವರ ಒಂದು ಆಪ್ತರಾಗಿ ತಾವು ಇಲ್ಲಿ ತನಕ ಮಾತಾಡಿದ್ರಿ. ವಿಶೇಷವಾಗಿ ಪಶುಗಳ ಕುರಿತಂತೆ ತಮ್ಮಲ್ಲಿರುವಂತಹ ಅಗಾಧವಾದ ಮಾಹಿತಿಗೆ ಶರಣು. ಹಾಗೇನೆ ಪಶುಗಳಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನೊಳಗೆ ರೈತರು ಏನು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಬೇಕು, ಏನು ಕ್ರಮಗಳನ್ನು ಕೈಗೊಳ್ಬೇಕು, ಅಂದಾಗ ಮಾತ್ರ ತಮ್ಮ ಆದಾಯ ವೃದ್ಧಿ ಆಗ್ತದೆ ಮತ್ತು ಪಶುಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತದೆ. ಇದೆಲ್ಲ ವಿಷಯವನ್ನು ತಾವು ಹೇಳಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೈತರ ಮಕ್ಕಳಿಗೆ ಪಶು ವೈದ್ಯಕೀಯ ಕಾಲೇಜು ಪ್ರವೇಶ ಮಾಹಿತಿ ಹಾಗೂ ಜಾನುವಾರುಗಳ ನಿರ್ವಹಣೆ ಕುರಿತು ಗದುಗಿನ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಇಂದಿನ ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬೈರಿದೇವರ ಕೊಪ್ಪದ ರಾಮು ಬಿ ಮೂಲ್ಗಿ ಮತ್ತು ಸಂಗಡಿಗರಿಂದ ಹಂತಿಪದ. ಹಂತಿಯ ಸಾಲಾಗ ನಿಂತು ಹಾಡವನ್ಯಾರ ಕೊಂತ್ಯವ್ವನ ಮಗ ಚಲುವಯ್ಯ ಕೊಂತ್ಯವ್ವನ ಮಗ ಚಲುವಯ್ಯ ಹಾಡಿದರೆ ಹಂತಿಯ ಮೇಟಿ ಚಿಗಿತಾವೋ ಮುಳಬೇಲಿಯ ಹೂ ಬೆಳ್ಳಗಿದ್ದರೇನೋ ಮನಿಯಾನ ಮಲ್ಲಿಗೆ ಮುಡಿಯಂದ ಮನಿಯಾನ ಮಲ್ಲಿಗೆ ಮುಡಿಯಂದ ನನ ತಮ್ಮ ಪರನಾರಿ ಸಂಗ ಬ್ಯಾಡ್ಯಂದ ಮಾತಿಗಿ ಮಲಕಿಲ್ಲ ನೀತಿಗಿ ತೊಡಕಿಲ್ಲ ಸಾಸಿವಿ ಕಾಳಿಗಿ ಹುಳುಕಿಲ್ಲ ಸಾಸಿವಿ ಕಾಳಿಗಿ ಹುಳುಕಿಲ್ಲ ದುಡಿದುಣ್ಣ ಅಣ್ಣಯ್ಯಗೆಂದು ದೂಕಿಲ್ಲೋ ಸುಳ್ಳು ಹೇಳಲಿ ಬ್ಯಾಡ ಕಳವು ಮಾಡಲಿ ಬ್ಯಾಡ ಸತ್ಯವಂತರ ಸಂಗ ಬಿಡಬ್ಯಾಡ ಸತ್ಯವಂತರ ಸಂಗ ಬಿಡಬ್ಯಾಡ ಜಗದಾಗ ಧರ್ಮಿಷ್ಠನಾಗಿ ಬಾಳಣ್ಣ ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬ್ಯಾಡ ಸುತ್ತು ಕೋಟೆಯ ವೈಭವ ಸುತ್ತು ಕೋಟೆಯ ವೈಭವ ಬ್ಯಾಡ ಜಗದಾಗ ಸುತ್ತೆಲ್ಲ ಜನಪದ ಹಾಡಿರಲಿ ಬೆಣ್ಣಿ ಬೆಂಕಿಗೆ ವೈರಿ ಸುಣ್ಣ ಕಣ್ಣಿಗೆ ವೈರಿ ಜೀವಕ ವೈರಿ ಹಾಗೆ ತಾನ ಜೀವಕ ವೈರಿ ಹಗೆತಾನ ಅಣ್ಣಯ್ಯ ಚಿನ್ನಕ್ಕ ವೈರಿ ತುಡುಗಾರೋ ಒಂದು ವರ್ಷಕ್ಕೆ ಭೂಮಿ ಎರಡಕ್ಕೆ ಅರಮನೆ ನಾಲ್ಕು ವರ್ಷಕ್ಕ ನಗನಾಣ್ಯ ನಾಲ್ಕು ವರ್ಷಕ್ಕ ನಗನಾಣ್ಯ ಆರಕ್ಕೆ ಊರಿಂದೂರಿಗೆ ದೊರೆಯಾದ ಬೈರಿ ದೇವರ ಕುಪ್ಪದ ರಾಮು ಬಿ ಮೂಲಿಗೆ ಮತ್ತು ಸಂಗಡಿಗರಿಂದ ಹಂತಿ ಪದ ಕೇಳುತ್ತಿರುವಿರಿ. ಶ್ಯಾಮಿಗೆ ಮಾಡಿ ಬನ್ನಿಯ ಎಲಿಯಾಗ ಎಡಿ ಮಾಡಿ ಬನ್ನಿಯ ಎಲಿಯಾಗ ಎಡಿ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸಕೋ